ತಾವು ಶಿವಮೊಗ್ಗ ಜೈವಿಕ ಕೇಂದ್ರದಲ್ಲಿ ಸಹಾಯಕ ತೋಟಗಾರಿಕಾ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ. ನಮ್ಗೆ ಇವತ್ತು ಈ ಅಣಬೆ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕು. ಅಣಬೆ ಒಂದು ಉತ್ತಮ ಪೋಷಕಾಂಶಯುಕ್ತವಾದಂತಹ ಆಹಾರ, ಮತ್ತೆ ಬೆಳಿಲಿಕ್ಕೂ ಸಹ ಬಹಳ ಸುಲಭ. ಇದು ಮನೆಯಲ್ಲೇನೆ ನಾವು ಬಿಡುವಿನ ವೇಳೆಯಲ್ಲಿ ಅಣಬೆಯನ್ನ ಬೆಳೆದ್ಬಿಟ್ಟು ಹಣವನ್ನ ಸಂಪಾದನೆ ಮಾಡಬಹುದು, ಈ ತರದೆಲ್ಲ ಕೇಳ್ತೇವೆ. ಮತ್ತೆ ಇದಕ್ಕೆ ಮಾರುಕಟ್ಟೆ ಎಲ್ಲ ಎಲ್ಲಿ ಮಾಡ್ಕೊಳ್ಳೋದು, ಇವುಗಳೆಲ್ಲ ಮಾಹಿತಿ ಬೇಕು. ಈಗ ಮೊದಲಿಗೆ ಈ ಅಣಬೆಯಲ್ಲಿರುವಂತಹ ಪೋಷಕಾಂಶಗಳೇನು, ಇದು ಒಳ್ಳೆ ಪೌಷ್ಟಿಕವಾದ ಆಹಾರ ಅಂತಾರಲ್ಲ, ಏನೇನು ಪೋಷಕಾಂಶಗಳಿದೆ ಸರ್? ಅಣಬೆ ಅನ್ನೋದು ಅಂದ್ರೆ ಒಂದೇ ವರ್ಡಲ್ಲಿ ಹೇಳೋದಾದ್ರೆ ಅಣಬೆ ಅನ್ನೋದು ಒಂದು ತರಕಾರಿ ಅಷ್ಟೇ. ಅಂದ್ರೆ ಇದು ನಿಸರ್ಗದತ್ತವಾಗಿ ಇರುವಂತಹ, ಅಂದ್ರೆ ನಮ್ಗೆ ಪ್ರಕೃತಿ ಕೊಟ್ಟಿರುವಂತಹ ಒಂದು ಅತ್ಯಮೂಲ್ಯವಾದಂತಹ ಒಂದು ತರಕಾರಿ ಅಂತ ಹೇಳ್ಬೋದು, ಒಂದು ಕೊಡುಗೆ ಅಂತಾನೆ ಹೇಳ್ಬೋದು. ಇದು ಶುದ್ಧ ಸಸ್ಯಾಹಾರ ಅಂತ ಹೇಳಿ ಹೇಳ್ತೀವಿ ಅಣಬೆ ಅಂತ. ಇದರಲ್ಲಿ ನಾನ್ ವೆಜ್ ಅನ್ನುವಂತಹ ಯಾವುದೇ ಅಂಶ ಇಲ್ಲ. ಬಟ್ ಈ ಅಣಬೆಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಾಮುಖ್ಯತೆ ಬರ್ತಾ ಇದೆ. ಅಂದ್ರೆ ನೀವೀಗ ಹೇಳಿದಾಗೆ ಪೋಷಕಾಂಶಗಳು ಸಾಕಷ್ಟು ಇದೆ, ಔಷಧೀಯ ಗುಣಗಳು ಕೂಡ ಅಣಬೆಯಲ್ಲಿ ಸಾಕಷ್ಟು ಇದೆ. ಈ ಅಣಬೆ ಕೃಷಿ ಅಂದ್ರೆ ನಾವು ಕಸದಿಂದ ರಸವನ್ನು ತೆಗೆಯುವಂತಹ ಒಂದು ಕೃಷಿ ಅಣಬೆ ಕೃಷಿ. ಈ ಅಣಬೆಯನ್ನ ನಾವು ಕೃಷಿ ತ್ಯಾಜ್ಯಗಳನ್ನ ಬಳಸಿಬಿಟ್ಟು ಬೆಳಿತೀವಿ. ಅಣಬೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರೋಟೀನ್ ಅಂಶ ಇರುತ್ತೆ. ಬರೀ ಉತ್ತಮ ಗುಣಮಟ್ಟದ ಪ್ರೋಟೀನ್ ಅಷ್ಟೇ ಅಲ್ಲ, ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಇದೆ ಇದರಲ್ಲಿ. ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಅಂದ್ರೆ ಪಾಶ್ಚಾತ್ಯ ದೇಶಗಳಲ್ಲಿ ಇದನ್ನ ಸಾವಿರಾರು ವರ್ಷಗಳಿಂದ ಇದೊಂದು ಸಸ್ಯಾಹಾರ, ಇದೊಂದು ಔಷಧಿ ಅಂತ ಪರಿಗಣಿಸಿದ್ದಾರೆ. ಪೋಷಕಾಂಶಗಳ ಆಗರ ಅಂತಾನೆ ಕರೆಯಲ್ಪಡುವಂತಹ ಈ ಅಣಬೆಯಲ್ಲಿ ಪೊಟ್ಯಾಸಿಯಂ ಅಂಶ ಜಾಸ್ತಿ ಇರುತ್ತೆ, ಅಮೈನೋ ಆಸಿಡ್ಗಳು ಇರುತ್ತೆ. ಮತ್ತೆ ಅಣಬೆಯಲ್ಲಿ ಕ್ಯಾಲೋರಿ ಅಂಶ ಕಡಿಮೆ ಇರುತ್ತೆ, ಮತ್ತೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕೊಬ್ಬಿನಂಶ ಹೊಂದಿರುತ್ತೆ. ಇದರಲ್ಲಿ ಕೊಲೆಸ್ಟ್ರಾಲ್ ಅನ್ನುವಂತಹ ಅಂಶ ತುಂಬಾ ಕಡಿಮೆ ಇರೋದ್ರಿಂದ ಅಣಬೆ ಒಂದು ಉತ್ತಮ ಆಹಾರ ಅಂತ ಹೇಳ್ಬೋದು. ಮತ್ತೆ ಜೀವಸತ್ವಗಳು ಅಂತ, ಜೀವಸತ್ವಗಳಲ್ಲಿ ಜೀವಸತ್ವ ಬಿ, ಜೀವಸತ್ವ ಸಿ ಮತ್ತೆ ಜೀವಸತ್ವ ಡಿಗಳು ಅಣಬೆಯಲ್ಲಿ ತುಂಬಾ ಹೇಳವಾಗಿ ಸಿಗುತ್ತೆ. ಅಂದ್ರೆ ಅಣಬೆ ಒಂದು ಉತ್ತಮ ಸೋರ್ಸ್ ಅಂತ ಹೇಳ್ಬೋದು, ಉತ್ತಮ ಮೂಲ ಅಂತ ಹೇಳಿ ಹೇಳ್ಬೋದು. ಮತ್ತೆ ಸನ್ಶೈನ್ ವಿಟಮಿನ್ ಅಂತಾನೆ ಕರೆಯಲ್ಪಡೋದು ವಿಟಮಿನ್ ಡಿ. ಈ ವಿಟಮಿನ್ ಡಿ ಅನ್ನೋದು ನಮ್ಗೆ ಎಳೆ ಬಿಸಿಲಿಂದ ಸಿಗುತ್ತೆ ಅನ್ನುವಂಥದ್ದು ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಷಯ. ಬಟ್ ಈ ಸಸ್ಯಾಹಾರಿಗಳಿಗೆ, ವೆಜಿಟೇರಿಯನ್ಸ್ಗೆ ಆ ಎಳೆ ಬಿಸಿಲು ಬಿಟ್ರೆ ಬೇರೆ ಯಾವುದೇ ಸೋರ್ಸ್ ಇಲ್ಲ ಅವರಿಗೆ. ವಿಟಮಿನ್ ಡಿ ಸಿಗ್ಬೇಕು ಅಂತಂದ್ರೆ ಯಾವುದೇ ಮೂಲಗಳಿಲ್ಲ. ಅವರಿಗೆ ವಿಟಮಿನ್ ಡಿ ಬೇಕು ಅಂತಂದ್ರೆ ಅವರು ಅಣಬೆಯನ್ನು ತಿನ್ನಲೇಬೇಕು. ಆ ರೀತಿ ಅಂದ್ರೆ ಅಣಬೆಯನ್ನು ತಿಂದಾಗ ಯಾವ ರೀತಿ ವಿಟಮಿನ್ ಡಿ ಸಿಗುತ್ತೆ ಅಂತಂದ್ರೆ ಏನಿಲ್ಲ, ನಾವು ಅಣಬೆಯನ್ನು ಬಿಸಿಲಿಗೆ ಹಾಕಿದಾಗ, ಒಣಗಿಸಿದಾಗ ಅಣಬೆ ಸೂರ್ಯನ ನೇರಳಾತೀತ ಕಿರಣಗಳು ಅಥವಾ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಏನು ಹೇಳ್ತೀವಿ, ಅದು ಅಣಬೆಯಲ್ಲಿರುವಂತಹ ಎರ್ಗೋಸ್ಟಿರಾಲ್ ಅನ್ನುವಂತಹ ಕಾಂಪೌಂಡ್ ಮೇಲೆ ಬಿದ್ದು ಅದನ್ನ ಎರ್ಗೋ ಕ್ಯಾಲ್ಸಿಫೆರಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದನ್ನ ನಾವು ವಿಟಮಿನ್ ಡಿ ಅಂತೇಳಿ ಕರಿತೀವಿ. ಅಂದ್ರೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ 84 ಗ್ರಾಂ ಅಷ್ಟು ಅಣಬೆಯನ್ನ ತಿಂದ್ರೆ, ಅದರಲ್ಲೂ ಚಿಪ್ಪು ಅಣಬೆ ಅಂತೇಳಿ ಬರುತ್ತೆ, ಆಯಿಸ್ಟರ್ ಮಶ್ರೂಮ್ ಅಂತೇಳಿ, ಆ ಒಂದು ಅಣಬೆಯನ್ನ ತಿಂದ್ರೆ ಆ ದಿನಕ್ಕೆ ಆತನಿಗೆ ಎಷ್ಟು ವಿಟಮಿನ್ ಡಿ ಅವಶ್ಯಕತೆ ಇರುತ್ತೆ ಅದನ್ನು ಪೂರೈಸುವಂತಹ ಶಕ್ತಿ ಆ ಜಸ್ಟ್ 84 ಗ್ರಾಂ ಅಣಬೆಯಲ್ಲಿ ಇರುತ್ತೆ. ಅದೇ ರೀತಿ ಅಣಬೆಯಲ್ಲಿ ಲವಣಾಂಶಗಳು ತುಂಬಾನೇ ಇದೆ, ನಾರಿನಂಶ ತುಂಬಾನೇ ಇದೆ. ನಾರಿನಂಶ ಚೆನ್ನಾಗಿರೋದ್ರಿಂದ ತುಂಬಾ ಈಸಿಯಾಗಿ ಡೈಜೆಷನ್ ಕೂಡ ಆಗುತ್ತೆ, ಜೀರ್ಣಕ್ರಿಯೆ ತುಂಬಾ ಸುಲಭವಾಗಿ ಆಗುತ್ತೆ. ಇದರಲ್ಲಿ ನಿಯಾಸಿನ್ ಕಂಟೆಂಟು, ಬಯೋಟೀನು, ಆಸ್ಕಾರ್ಬಿಕ್ ಆಸಿಡು, ಕಬ್ಬಿಣದ ಅಂಶ, ರಂಜಕಗಳು ಇವೆಲ್ಲ ತುಂಬಾ ಹೇಳವಾಗಿ ಇದೆ ಅಣಬೆಯಲ್ಲಿ. ಮತ್ತೆ ನಾವು ಆಯಿಸ್ಟರ್ ಅಣಬೆ ಅಥವಾ ಚಿಪ್ಪು ಅಣಬೆನ ಬ್ಲಡ್ ಬಿಲ್ಡರ್ ಅಂತ ಕರಿತೀವಿ. ಅಂದ್ರೆ ಆ ಬ್ಲಡ್ ಸಿರಮ್ ಅನ್ನು ಹೆಚ್ಚಿಸುವಂತಹ ಫೋಲಿಕ್ ಆಸಿಡ್ ಎಲ್ಲ ಅಣಬೆಯಲ್ಲಿ ಇದೆ. ಮತ್ತೆ ರಕ್ತದಲ್ಲಿರುವಂತಹ ಕೊಲೆಸ್ಟ್ರಾಲ್ ಅಂಶಗಳನ್ನೆಲ್ಲ ಕಡಿಮೆ ಮಾಡುವಂತಹ ಶಕ್ತಿ ಅಣಬೆಗಿದೆ. ಮತ್ತೆ ಈ ಒಂದು ಅಣಬೆಯಲ್ಲಿ ಸೋಡಿಯಂ ಅಂಶ ತುಂಬಾನೇ ಕಡಿಮೆ ಇದ್ದು ಪೊಟ್ಯಾಸಿಯಂ ಅಂಶ ಜಾಸ್ತಿ ಇರೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆ ಇರೋರು ಅಣಬೆಯನ್ನು ಧಾರಾಳವಾಗಿ ಬಳಸಬಹುದು. ಇಷ್ಟು ನ್ಯೂಟ್ರಿಯಂಟ್ಸ್ ಅಂದ್ರೆ ಅಣಬೆಯ ಪೋಷಕಾಂಶಗಳು ಅಂತೇಳಿ ಹೇಳ್ಬಹುದು. ಒಟ್ಟಾರಿಯಾಗಿ ವೇದಾವತಿಯವರೇ ನೋಡಿ, ಇತ್ತೀಚಿನ ದಿನಗಳಲ್ಲಿ ಸ್ಥೂಲಕಾಯ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಹಾಗಾಗಿ ಇದರಲ್ಲಿ ಕ್ಯಾಲೋರಿ ಕಡಿಮೆ ಇರೋದ್ರಿಂದ ಅಂತಹ ಸ್ಥೂಲಕಾಯ ವ್ಯಕ್ತಿಗಳಿಗೆ ಒಳ್ಳೇದು. ಮತ್ತಿನ್ನು ಮಧುಮೇಹ ಅಂತಾನೂ ಹೇಳೋದೆ ಬೇಡ ಬಿಡಿ, ಎಲ್ಲರಿಗೂ ಒಂದು ರೀತಿ ಶುಗರ್ ಶುಗರ್ ಅಂತ ಇದ್ದಾರೆ. ಅಂಥವ್ರಿಗೆ ಇದರಲ್ಲಿ ಸಕ್ಕರೆ ಮತ್ತೆ ಕಾರ್ಬೋಹೈಡ್ರೇಟ್ ಬಹಳ ಕಡಿಮೆ ಇರೋದ್ರಿಂದ ಅವರಿಗೆ ಒಳ್ಳೇದು. ಮತ್ತೆ ಹೃದಯ ರೋಗಿಗಳಿಗೂ ಸಹ ಇದು ಬಹಳ ಒಳ್ಳೇದು, ಯಾಕೆಂದ್ರೆ ಇದರಲ್ಲಿ ಕೊಬ್ಬಿನಾಂಶ ಅಂತೂ ಇಲ್ಲೇ ಇಲ್ಲ. ಮತ್ತೆ ಉತ್ತಮ ಗುಣಮಟ್ಟದ ಪ್ರೋಟೀನ್ ಹೊಂದಿರೋದ್ರಿಂದ ಮಕ್ಕಳಿಗೆ ಮತ್ತೆ ಗರ್ಭಿಣಿಯರಿಗೆ ಇದು ತುಂಬಾ ಒಳ್ಳೆಯ ಆಹಾರ. ಇನ್ನು ಜೊತೆಗೆ ಕಬ್ಬಿಣಾಂಶ ಸಹ ಇದರಲ್ಲಿ, ಗುಣಮಟ್ಟದ ಕಬ್ಬಿಣಾಂಶ ಇದೆ. ಹಾಗಾಗಿ ಅನಿಮಿಕ್ ರೋಗ ಅಂದ್ರೆ ರಕ್ತಹೀನತೆಯಿಂದ ಯಾರು ಬಳಲ್ತಾ ಇರ್ತಾರೆ ಅವರಿಗೆ ಇದು ಬಹಳ ಉಪಯುಕ್ತವಾದದ್ದು. ಇನ್ನು ರಕ್ತ ಒತ್ತಡದ ಸಮಸ್ಯೆ ಇದಂತೂ ಸಾಮಾನ್ಯ ಬಿಡಿ, ಹಾಗಾಗಿ ಅವರಿಗೆ ಇಲ್ಲಿ ಪೊಟ್ಯಾಸಿಯಂ ಮತ್ತು ಸೋಡಿಯಂ ಅಂಶದ ಅನುಪಾತ ಇರೋದ್ರಿಂದ, ಸರಿಯಾದ ಅನುಪಾತ ಇರೋದ್ರಿಂದ ಬಹಳ ಒಳ್ಳೇದು. ಹಾಗಾಗಿ ಇದು ಒಂದು ರೀತಿ ಔಷಧಿ ಅಂದ್ರೆ ಏನು ತಪ್ಪಿಲ್ಲ ಅಲ್ಲ ವೇದಾವತಿಯವರೇ? ಹೌದು ಸರ್, ಅಣಬೆಯಲ್ಲಿ ಎಷ್ಟು ಪೋಷಕಾಂಶಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ, ಔಷಧಿ ಗುಣಗಳು ಕೂಡ ಅಣಬೆಯಲ್ಲಿ ಅಷ್ಟೇ ಇದೆ. ಅಂದ್ರೆ ಒಂದೊಂದು ರೀತಿಯ ಅಣಬೆಯಲ್ಲಿ ಒಂದೊಂದು ರೀತಿಯ ಔಷಧಿ ಗುಣಗಳಿದೆ. ಫಾರ್ ಎಕ್ಸಾಂಪಲ್, ಶಿಟಾಕೆ ಅಂತ ಹೇಳಿ ಒಂದು ಅಣಬೆ ಬರುತ್ತೆ. ಈ ಒಂದು ಅಣಬೆಯಲ್ಲಿ ಸೆಲೆನಿಯಂ ಅನ್ನುವಂತ ಅಂಶ ಇದೆ. ಆ ಒಂದು ಅಂಶ ಏನ್ ಮಾಡುತ್ತೆ, ಅದನ್ನ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಆಗಿ ಬಳಸ್ತಾರೆ. ಅಂದ್ರೆ ಕ್ಯಾನ್ಸರ್ ರೋಗವನ್ನು ತಡೆಗಟ್ಟೋದಕ್ಕೆ ಆ ಒಂದು ಮಶ್ರೂಮ್ ಅನ್ನು ಬಳಸ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಫ್ಯೂಚರ್ ಇರುವಂತಹ ಮಶ್ರೂಮ್ ಅಂತಾನೆ ಕರಿಬಹುದು ಶಿಟಾಕೆ ಮಶ್ರೂಮ್ ಅನ್ನ. ಮತ್ತೆ ಈ ಒಂದು ಅಣಬೆಯನ್ನ ಈ ಪೋಲಿಯೋ ಕಾಸ್ ಮಾಡುವಂತಹ ವೈರಸ್ಗಳಾಗಲಿ ಅಥವಾ ಎಚ್ ಐ ವಿ ಏಡ್ಸ್ ಉಂಟು ಮಾಡುವಂತಹ ವೈರಸ್ಗಳಾಗಲಿ ಅಥವಾ ಬ್ಯಾಕ್ಟೀರಿಯಾಗಳಿಂದ ಬರುವಂತಹ ರೋಗಗಳು, ಈಸ್ಟ್ಗಳಿಂದ ಬರುವಂತಹ ರೋಗಗಳನ್ನ ಹತೋಟಿಯಲ್ಲಿ ಇಡುವಂತಹ ಶಕ್ತಿ ಅಣಬೆಯಲ್ಲಿದೆ. ಅದೇ ರೀತಿ ಈ ಒಂದು ಅಣಬೆಯಲ್ಲಿ ವಿಟಮಿನ್ ಬಿ ಮತ್ತೆ ವಿಟಮಿನ್ ಡಿಗಳ ಒಂದು ಪ್ರಮಾಣ ಜಾಸ್ತಿ ಇರೋದ್ರಿಂದ ಕಿಡ್ನಿಯ ಕಾರ್ಯವೈಖರಿತ್ಯನ್ನ ಹೆಚ್ಚಿಸೋದಕ್ಕೆ ಇದನ್ನ ಬಳಸಲಾಗುತ್ತೆ. ಅಂದ್ರೆ ತುಂಬಾ ನೀಟಾಗಿ ವರ್ಕ್ ಮಾಡೋದಕ್ಕೆ ಇದು, ಅಂದ್ರೆ ಕಿಡ್ನಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾಯಿಲೆ ಇರೋರು ಕೂಡ ಇದನ್ನ ಧಾರಾಳವಾಗಿ ಬಳಸಬಹುದು. ಮತ್ತೆ ಈ ಒಂದು ಅಣಬೆಯನ್ನ ಯೂಶುವಲ್ ಆಗಿ ಆಂಟಿ ಕ್ಯಾನ್ಸರ್, ಈಗ ಶಿಟಾಕೆಯನ್ನ ಆಂಟಿ ಕ್ಯಾನ್ಸರ್ ಆಗಿ ಬಳಸ್ತಾರೆ, ಅದರಲ್ಲೂ ಆಂಟಿ ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಮತ್ತೆ ಪ್ರೋಸ್ಟೇಟ್ ಕ್ಯಾನ್ಸರ್ ಅಲ್ಲಿ ಇದನ್ನ ಬಳಸಲಾಗುತ್ತೆ. ಇದರಲ್ಲಿ ಹೈಪೋಲಿಪಿಡಮಿಕ್ ಪ್ರಾಪರ್ಟಿ ಇದೆ ಅಣಬೆಯಲ್ಲಿ, ಮತ್ತೆ ಹೈಪೋ ಕೊಲೆಸ್ಟ್ರಾಮಿಕ್ ಪ್ರಾಪರ್ಟಿ ಕೂಡ ಅಣಬೆಯಲ್ಲಿದೆ. ಮತ್ತೆ ಆಂಟಿ ಹೈಪರ್ ಟೆನ್ಷನ್ ಗಳಿಗಾಗಿ ಇದನ್ನ ಹತೋಟಿಯಲ್ಲಿ ಇಡೋದಕ್ಕೆ ಬಳಸಲಾಗುತ್ತೆ. ಮತ್ತೆ ರಿಷಿ ಅಣಬೆ ಅಂತ ಹೇಳಿ ಒಂದು ಬರುತ್ತೆ. ಈ ಒಂದು ಅಣಬೆಗಳಿಂದ ಮಾತ್ರೆಗಳನ್ನು ಮಾಡ್ತಾರೆ, ಟಾನಿಕ್ಸ್ ಗಳನ್ನು ಮಾಡ್ತಾರೆ, ಅಥವಾ ಕಷಾಯದ ರೂಪದಲ್ಲಿ ಇದನ್ನು ಔಷಧಿಯಾಗಿ ಬಳಸಲಾಗುತ್ತೆ. ಇವುಗಳು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಈಗ ಜಪಾನ್ ಅಂತ ದೇಶದಲ್ಲಿ ಅಣಬೆಗಳನ್ನು ಅಮರಣಾಂತರ ಅಣಬೆ ಅಂತ ಹೇಳಿ ಕರೀತಾರೆ. ಕೊರಿಯಾ ದೇಶದಲ್ಲಿ ಇದನ್ನ ಸುದೀರ್ಘ ಜೀವನದ ಅಣಬೆ ಅಂತಾನೆ ಕರೀತಾರೆ, ಈ ಒಂದು ರಿಷಿ ಅಣಬೆಯನ್ನು. ಅಂದ್ರೆ ಈ ರೀತಿ ಸಾಕಷ್ಟು ಔಷಧೀಯ ಗುಣಗಳು ಅಣಬೆಯಲ್ಲಿದೆ. ಮತ್ತೆ ಈಗಾಗಲೇ ನೀವು ಹೇಳಿದ್ರಿ, ಸಕ್ಕರೆ ಮತ್ತೆ ಸಕ್ಕರೆ ಪಿಷ್ಟದ ಅಂಶ ಅಂತೇಳಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಸಕ್ಕರೆ ಕಾಯಿಲೆ ಇರೋರು ಅಥವಾ ಡಯಾಬಿಟಿಕ್ ಪೇಷಂಟ್ ಗಳಿಗೆ ಅಥವಾ ಮಧುಮೇಹಿಗಳಿಗೆ ಅಣಬೆ ಒಂದು ಪರ್ಯಾಯ ಆಹಾರ ಅಂತಾನೆ ಹೇಳ್ಬೋದು. ಮತ್ತೆ ಈ ಅಣಬೆ ತಿನ್ನಲು ಯಾವುದೇ ರೀತಿಯ ವಯಸ್ಸಿನ ನಿರ್ಬಂಧನೆ ಇಲ್ಲ, ಯಾವುದೇ ಏಜ್ ರಿಸ್ಟ್ರಿಕ್ಷನ್ ಅನ್ನೋದು ಇಲ್ಲ ಅಣಬೆಯಲ್ಲಿ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಅಥವಾ ಗರ್ಭಿಣಿ ಸ್ತ್ರೀಯರು ಪ್ರತಿಯೊಬ್ಬರು ಕೂಡ ತುಂಬಾ ಧಾರಾಳವಾಗಿ ಯಾವುದೇ ಮುಜುಗರ ಯಾವುದೇ ಹಿಂಜರಿಕೆ ಇಲ್ಲದೆ ಬಳಸುವಂಥದ್ದು ಈ ಅಣಬೆ ಅಂತ ಹೇಳ್ಬೋದು. ಮತ್ತೆ ಈ ಒಂದು ಅಣಬೆಯನ್ನ ಅಂದ್ರೆ ಎಂಜೈಮ್ ಪ್ರೊಡಕ್ಷನ್ ಅಲ್ಲಿ ಅಥವಾ ಕಿಣ್ವಗಳ ಉತ್ಪಾದನೆಯಲ್ಲಿ ಬಳಸಲಾಗುತ್ತೆ, ಎಥನಾಲ್ ಉತ್ಪಾದನೆಯಲ್ಲಿ ಬಳಸಲಾಗುತ್ತೆ. ಅಂದ್ರೆ ಇದ್ರ ಬರೀ ಪೋಷಕಾಂಶ ಅಷ್ಟೇ ಅಲ್ಲ, ಔಷಧಿ ಅಷ್ಟೇ ಅಲ್ಲ, ಇದನ್ನ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಅಲ್ಲೂ ಕೂಡ ಬಳಸಲಾಗುತ್ತೆ. ಸರಿ ವೇದಾವತಿಯವರು, ಈಗ ಇಷ್ಟೆಲ್ಲ ಉಪಯೋಗಗಳನ್ನು ಹೊಂದಿರುವಂತಹ ಈ ಅಣಬೆ, ಜನರು ಹೆಚ್ಚು ಅದನ್ನ ಸಾಗುವಳಿ ಮಾಡ್ತಾ ಇಲ್ಲ, ಹೆಚ್ಚು ಬೆಳೀತಾ ಇಲ್ಲ, ಅದು ಹೆಚ್ಚು ಪ್ರಚಲಿತದಲ್ಲೂ ಇಲ್ಲ, ಬಹಳ ಸೀಮಿತ ಪ್ರದೇಶದಲ್ಲಿ ಅದನ್ನು ಬೆಳೀತಾರೆ, ಮತ್ತೆ ಸೀಮಿತ ಜನ ಬಳಕೆ ಮಾಡ್ತಾ ಇದ್ದಾರೆ. ಯಾಕೆ, ಏನು ಕಾರಣ ಇದು? ಸರಿ, ನಮ್ಮ ರಾಜ್ಯದಲ್ಲಿ ಈ ಅಣಬೆ ಸಾಗುವಳಿ ಅಷ್ಟೊಂದು ಪ್ರಚಲಿತ ಇಲ್ಲ. ನಾವು ಅಣಬೆಯಲ್ಲಿ ಸಾಕಷ್ಟು ಪೋಷಕಾಂಶ ಇದೆ, ಔಷಧಿ ಗುಣಗಳಿದೆ ಅಂತ ಹೇಳ್ತೀವಿ, ಅಥವಾ ಅಣಬೆಯಿಂದ ಸಾಕಷ್ಟು ಉಪಯೋಗಗಳಿದೆ ಅಂತ ಹೇಳಿದ್ರು ಅಷ್ಟೊಂದು ಪ್ರಚಲಿತ ಆಗಿಲ್ಲ. ಇದಕ್ಕೆ ಮುಂಚೆ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತೀನಿ ಸರ್. ಈಗ ಒರಿಸ್ಸಾ ಅನ್ನುವಂಥ ರಾಜ್ಯದಲ್ಲಿ ಭತ್ತದ ಹುಲ್ಲಿನ ಅಣಬೆ ಅಂತೇಳಿ ಬೆಳೀತಾರೆ. ಆ ಭತ್ತದ ಹುಲ್ಲಿನ ಅಣಬೆದು ಅದರಲ್ಲಿ ಕೆಲವೊಂದು ಒಳ್ಳೆ ಗುಣಗಳು ಇದೆ, ಕೆಲವೊಂದು ಕೆಟ್ಟ ಗುಣಗಳು ಇದೆ ಆ ಒಂದು ಅಣಬೆಯಲ್ಲಿ, ಭತ್ತದ ಹುಲ್ಲಿನ ಅಣಬೆ. ಅದನ್ನು ನಾವು ಪ್ಯಾಡಿಸ್ಟ್ರಾ ಮಶ್ರೂಮ್ ಅಂತೇಳಿ ಕರಿತೀವಿ. ಆ ಒಂದು ಪ್ಯಾಡಿಸ್ಟ್ರಾ ಮಶ್ರೂಮ್ ಅದು ಎಲ್ಲ ಅಣಬೆಗಳಿಗೆ ಹೋಲಿಸಿದ್ರೆ ಅತ್ಯಂತ ರುಚಿ ಇರುವಂತಹ ಅಣಬೆ ಅಂತೇಳಿ ಕರಿತೀವಿ, ತುಂಬ ಟೇಸ್ಟಿಯೆಸ್ಟ್ ಮಶ್ರೂಮ್ ಅಂತೇಳಿ ಕರಿತೀವಿ. ಆ ಒಂದು ಅಣಬೆದು ಒಳ್ಳೆ ಗುಣ ಅದು. ಬಟ್ ಆ ಅಣಬೆಯನ್ನು ನಾವು ಕೊಯ್ಲು ಮಾಡಿದ ನಂತರ ಕೆಲವೇ ಗಂಟೆಗಳಲ್ಲಿ ಅದನ್ನು ನಾವು ಬಳಸ್ಬಿಡ್ಬೇಕು. ಆ ಕೆಲವೇ ಗಂಟೆಗಳಲ್ಲಿ ಬಳಸಿಲ್ಲ, ನಾನು ರೆಫ್ರಿಜರೇಟರ್ ಅಲ್ಲಿ ಸ್ಟೋರ್ ಮಾಡ್ತೀನಿ ಅಂತಂದ್ರು ಕೂಡ ನಾವು ಆ ಅಣಬೆಯನ್ನು ಯಾವ ಕಾರಣಕ್ಕೂ ಸ್ಟೋರ್ ಮಾಡೋದಕ್ಕೆ ಬರಲ್ಲ, ಕರ್ಗೋಗ್ಬಿಡುತ್ತೆ ಈ ನಾವು ರೆಫ್ರಿಜರೇಟರ್ ಅಲ್ಲಿ ಇಟ್ಟರು ಕೂಡ. ಆದರೂ ಕೂಡ ಇಷ್ಟೊಂದು ಅದರ ಒಳ್ಳೆಯದು ಕೆಟ್ಟದ್ದು ಎರಡೂ ಈಕ್ವಲ್ ಆಗಿ ಇರುವಂತಹ ಗುಣ ಇರುವಂತಹ ಅಣಬೆ ಒರಿಸ್ಸಾದಲ್ಲಿ ಇವತ್ತು ನಂಬರ್ ಒನ್ ತಳಿಯಾಗಿದೆ, ನಂಬರ್ ಒನ್ ವೆರೈಟಿ ಆಗಿದೆ. ಯಾಕೆ ಅಂತಂದ್ರೆ ಆ ಒಂದು ರಾಜ್ಯದಲ್ಲಿ ಅಲ್ಲಿನ ಜನ ಪ್ರತಿದಿನ ಅಣಬೆಯನ್ನ ಬಳಸ್ತಾರೆ. ಪ್ರತಿದಿನ ಅಣಬೆಯನ್ನ ಬಳಸೋದ್ರಿಂದ ಅಲ್ಲಿ ಮಾರ್ಕೆಟ್ ಅನ್ನೋಂತಹ ಸಮಸ್ಯೆನೇ ಇಲ್ಲ. ಬಟ್ ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅಂತಂದ್ರೆ ತುಂಬಾ ಮುಜುಗರಗಳು, ಜನರಲ್ಲಿ ತುಂಬಾ ಕನ್ಫ್ಯೂಷನ್ಗಳು, ತಪ್ಪು ಕಲ್ಪನೆಗಳು. ಹೌದು, ಇದು ವೆಜಿಟೇರಿಯನ್ ಫುಡ್ ನಾನ್ ವೆಜಿಟೇರಿಯನ್ ಫುಡ್ ಅಂತೇಳಿ. ಯಾವಾಗ ನಮ್ಮ ಜನರಲ್ಲಿ ಈ ರೀತಿಯ ಗೊಂದಲುಗಳೆಲ್ಲ ದೂರ ಆಗುತ್ತೆ ಅವಾಗ ಅಣಬೆ ಅದಾಗೆ ಜನಪ್ರಿಯ ಆಗುತ್ತೆ. ಈಗ ನಾವು ಯೂಶುವಲ್ ಆಗಿ ಏನ್ ಮಾಡ್ತೀವಿ ಅಂತಂದ್ರೆ, ಈಗ ಮೊಳಕೆ ಕಟ್ಟಿರೋ ಹುಳಿ ಕಾಳು ಸಾಂಬಾರ್ ಮಾಡ್ತೀವಿ, ಕಡಲೆಕಾಳು ಗೊಜ್ಜು ಮಾಡ್ತೀವಿ, ಅಥವಾ ಸೋಯಾ ಚಂಕ್ಸ್ ಈ ರೀತಿಯ ಪದಾರ್ಥಗಳನ್ನೆಲ್ಲ ಮನೆಯಲ್ಲಿ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಮಸಾಲೆ ಪದಾರ್ಥವನ್ನ ಹಾಕಿ ಮಾಡ್ತೀವಿ, ಅವಾಗ ಅದು ನಮ್ಗೆ ಸ್ವಲ್ಪ ಮಾಂಸಾಹಾರಿ ರೀತಿಯಲ್ಲಿ ಅನುಭವ ಕೊಡುತ್ತೆ. ಹಾಗಂದ ತಕ್ಷಣಕ್ಕೆ ಅದೆಲ್ಲ ನಾನ್ ವೆಜ್ ಇಲ್ಲ. ಹಾಗೆ ಅಣಬೆ ಕೂಡ ಅಷ್ಟೇ. ಅಣಬೆದು ಏನು ಒಂದು ಕ್ಯಾರೆಕ್ಟರ್ ಏನು ಅಂತಂದ್ರೆ, ನೀವು ಯಾವ ರೀತಿಯ ಪದಾರ್ಥಗಳನ್ನು ಹಾಕಿ ಮಾಡ್ತೀರಾ ಆ ರೀತಿಯ ಒಂದು ನಿಮ್ಗೆ ಅನುಭವ ಕೊಡುತ್ತೆ. ಆ ಎಲ್ಲ ಮಸಾಲೆಗಳ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಬ್ಲೆಂಡಿಂಗ್ ಪ್ರಾಪರ್ಟಿ ಚೆನ್ನಾಗಿದೆ ಅಣಬೆಯಲ್ಲಿ. ಅದು ಬಿಟ್ಟರೆ ಅಣಬೆಯಲ್ಲಿ ನಾನ್ ವೆಜ್ ಅನ್ನುವಂಥದ್ದು ಏನೂ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಚಿಕನ್, ಮಟನ್ ಅಥವಾ ಫಿಶ್ ಅನ್ನು ನಾವು ಕಟ್ ಮಾಡಿದಾಗ ಬ್ಲಡ್ ಬರುತ್ತೆ, ಅಣಬೆ ಕಟ್ ಮಾಡಿದಾಗ ಬ್ಲಡ್ ಬರುತ್ತಾ ಇಲ್ಲ. ಹಾಗಾಗಿ ಅಣಬೆ ನಾನ್ ವೆಜ್ ಅನ್ನೋದಕ್ಕೆ ಏನೂ ಸಾಕ್ಷಿಗಳಿಲ್ಲ. ಅಣಬೆ ನಾನ್ ವೆಜ್ ಅಲ್ವೇ ಅಲ್ಲ, ಇದೊಂದು ಪ್ಯೂರ್ ತರಕಾರಿ. ತರಕಾರಿ ಅಂತಾನೇ ಬರಬೇಕು ನಮ್ಮ ಮನಸ್ಸಲ್ಲಿ. ಅಲ್ಲಿ ಅದು ಯಾವಾಗ ತರಕಾರಿ ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೋ ಅಣಬೆ ಅದಾಗಿ ಜನಪ್ರಿಯ ಆಗುತ್ತೆ, ಎಲ್ಲ ಕಡೆ ಪ್ರಚಲಿತ ಆಗುತ್ತೆ. ಒಂದು ಮತ್ತೆ ಈ ಒಂದು ಅಣಬೆ ಬಗ್ಗೆ ನಮ್ಮ ರಾಜ್ಯದಲ್ಲಿ ಏನಿದೆ ಅಂತಂದ್ರೆ, ಇದು ತಿಪ್ಪೆ ಮೇಲೆ ಬೆಳೆಯುತ್ತೆ, ಇದು ಶುದ್ಧ ಅಲ್ಲ ಅನ್ನುವಂಥದ್ದು, ಮತ್ತೆ ಇದರಿಂದ ಅಲರ್ಜಿಗಳಾಗುತ್ತೆ ಅನ್ನುವಂತಹ ಸಾಕಷ್ಟು ಮೂಢನಂಬಿಕೆಗಳೆಲ್ಲ ಬಂದ್ಬಿಟ್ಟಿದೆ. ಬಟ್ ಇವಾಗ ಯಾವುದೇ ಬೇಳೆಕಾಳಾಗಲಿ ಅಥವಾ ಹಣ್ಣು ತರಕಾರಿಗಳಾಗಲಿ ಅಥವಾ ದವಸ ಧಾನ್ಯಗಳು ಇವೆಲ್ಲ ಮಣ್ಣಲ್ಲೇ ಬೆಳೆಯುತ್ತೆ, ಚೆನ್ನಾಗಿ ಇಳುವರಿ ಬರಲಿ, ಒಳ್ಳೆ ಕ್ವಾಲಿಟಿ ಬರಲಿ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ತಿಪ್ಪೆ ಗೊಬ್ಬರಗಳನ್ನೆಲ್ಲ ಕೊಡ್ತೀವಿ. ಹಾಗಂದ ತಕ್ಷಣಕ್ಕೆ ಇವೆಲ್ಲ ಅಶುದ್ಧನಾ? ಇಲ್ಲ, ದವಸ ಧಾನ್ಯಗಳು ಹಣ್ಣು ತರಕಾರಿಗಳು ಎಲ್ಲ ಶುದ್ಧ, ಅಣಬೆ ಮಾತ್ರ ಅಶುದ್ಧ ಅಂತೇಳಿ ಹೇಳ್ತಾರೆ. ಅದು ತಪ್ಪು, ಹಾಗೇನು ಇಲ್ಲ. ಆದ್ರೆ ಈ ಒಂದು ನಾವು ಅಣಬೆಯನ್ನ, ನಾವೇನು ಭತ್ತದ ಹುಲ್ಲನ್ನು ಬಳಸಿಬಿಟ್ಟು ಅಣಬೆನ ಬೆಳೆಸ್ತೀವಿ, ಆ ಹುಲ್ಲನ್ನು ಕೂಡ ನಾವು ಬೇಯಿಸ್ತೀವಿ. ಅಂದರೆ ಅದರಲ್ಲೂ ಯಾವುದೇ ಕ್ರಿಮಿಕೀಟಗಳು ಏನು ಇರಬಾರ್ದು ಅಂತೇಳಿ ಪ್ಯಾಶ್ಚರೈಸೇಷನ್ ಅಥವಾ ಸ್ಟೆರಿಲೈಸೇಷನ್ ಅಂತೇಳಿ ಮಾಡ್ತೀವಿ ಅಣಬೆ ಆ ಹುಲ್ಲನ್ನು. ಅಂದರೆ ಒಂದೇ ವರ್ಡಲ್ಲಿ ಹೇಳೋದಾದರೆ ತುಂಬ ಹೈಜೆನಿಕ್ ಕಂಡೀಷನಲ್ಲಿ ಬೆಳೆಸುವಂತಹ ಏಕೈಕ ತರಕಾರಿ ಅಂತಲೇ ಹೇಳ್ಬೋದು ಅಣಬೆಯನ್ನು. ಹಾಗಾಗಿ ಅಶುದ್ಧ ಅನ್ನುವಂತಹ ಯಾವುದೇ ಅಂಶ ಅಣಬೆಯಲ್ಲಿ ಇರೋದಿಲ್ಲ. ಮತ್ತು ನಮ್ಮ ಜನರಲ್ಲಿ ಏನಿದೆ ಅಂತಂದರೆ, ಅಣಬೆ ವಿಷಕಾರಿ ಅನ್ನುವಂಥದ್ದು ಒಂದು, ಒಳ್ಳೆಯದು ಕೆಟ್ಟದ್ದು ಎಲ್ಲದರಲ್ಲೂ ಇರುತ್ತೆ. ಅಣಬೆಯಲ್ಲೂ ಅಷ್ಟೇ, ತಿನ್ನುವಂತಹ ಅಣಬೆಗಳು ಮತ್ತು ವಿಷಕಾರಿ ಅಣಬೆಗಳು ಅಂತಲೇ ಇದೆ. ಬಟ್ ಈ ತಿನ್ನುವಂತಹ ಅಣಬೆಗಳು ಅಥವಾ ಕೃಷಿಗೆ ಯೋಗ್ಯವಾಗಿರುವಂತಹ ಅಣಬೆಗಳು ಅಂತಂದರೆ, ಅದನ್ನೆಲ್ಲ ಫಸ್ಟ್ ಐಡೆಂಟಿಫೈ ಮಾಡಿ, ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ, ಅದನ್ನು ಲ್ಯಾಬೊರೇಟ್ರೀಸ್ಗಳಲ್ಲಿ ಪ್ರಯೋಗಾಲಯಗಳಲ್ಲಿ ಅದರದ್ದು ಬೀಜವನ್ನೆಲ್ಲ ಮಾಡಿಬಿಟ್ಟು, ಆ ಒಂದು ಬೀಜವನ್ನು ಜನರು ಪಡೆದ್ಬಿಟ್ಟು ಆ ಬೀಜಗಳನ್ನು ತಗೊಂಡ್ಬಿಟ್ಟು ನಾವು ಅಣಬೆನ ಬೆಳೆದು ಆ ರೀತಿಯ ಅಣಬೆಗಳನ್ನ ತಿನ್ನಬೇಕು. ಅಣಬೆ ವಿಷಕಾರಿ ನಿಜ, ಆದರೆ ಎಲ್ಲ ಅಣಬೆಗಳು ಅಲ್ಲ, ಕೆಲವೊಂದು ವಿಷಕಾರಿ ಕೆಲವೊಂದು ಒಳ್ಳೆಯದು. ಬಟ್ ಯಾವತ್ತೂ ಅನುಮಾನದಲ್ಲಿ ನಾವು ಆ ಅಣಬೆನ ಬಳಸಬಾರ್ದು. ನಮಗೆ ಇದ್ರ ಬಗ್ಗೆ ಕನ್ಫರ್ಮ್ ಇದೆ, ಇದು ನಮಗೆ ಏನೂ ಅನುಮಾನ ಇಲ್ಲ ಈ ಅಣಬೆ ಬಗ್ಗೆ ಅಂತಂದರೆ, ನಾವು ಧಾರಾಳವಾಗಿ ಬಳಸಬೇಕು. ಡೌಟಲ್ಲಿ ಯಾವುದೇ ರೀತಿ ಅಂದರೆ ಅಣಬೆನ ಬಳಸಬಾರ್ದು. ನಾವು ಜಸ್ಟ್ ಭಾನುವಾರ ಟಿ ವಿಯಲ್ಲಿ ಒಂದು ಪ್ರೋಗ್ರಾಮ್ ನೋಡಿದ್ವಿ, ಅಲ್ಲಿ ಏನಾಯಿತು ಅಂತಂದರೆ, ನಾರ್ತ್ ಕರ್ನಾಟಕ ಸೈಡು 8 ಜನ ಅಣಬೆಯನ್ನ ತಿನ್ಬಿಟ್ಟು ಅಸ್ವಸ್ಥರಾದರು ಅಂತೇಳಿ ಬಂತು. ಅಂದರೆ ಈ ರೀತಿ ಯಾವಾಗ ಆಗುತ್ತೆ ಅಂತಂದರೆ, ನಾವು ಅಣಬೆ ಬಗ್ಗೆ ಅರ್ಧಬರ್ಧ ತಿಳ್ಕೊಳ್ಳೋದು ಅಥವಾ ಅದ್ರ ಬಗ್ಗೆ ಕಂಪ್ಲೀಟ್ ನಮಗೆ ಅರಿವಿಲ್ಲದೆ ಇರೋದು, ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇದ್ದಾಗ ಈ ರೀತಿ ಪರಿಸ್ಥಿತಿ ಬರುತ್ತೆ. ಬಟ್ ನಾವೇ ಒಟ್ಟು ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ನಿಮಗೆ ಯಾವುದೇ ಒಂದು ಅಣಬೆ ಬಗ್ಗೆ ನಿಮಗೆ ಖಾತ್ರಿ ಇದೆ ಅಂತಂದರೆ ಮಾತ್ರ ಬಳಸಿ, ಇಲ್ಲ ಅಂತಂದರೆ ಯಾವ ಕಾರಣಕ್ಕೂ ಅನುಮಾನದಲ್ಲಿ ಅಣಬೆನ ಬಳಸಬಾರ್ದು. ನಾವು ಜನರಿಗೆ ಅಣಬೆ ಕುರಿತು ಒಂದು ಸಂದೇಶ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಫಸ್ಟು ಜನರು ಅಣಬೆ ಬಗ್ಗೆ ಏನು ಗೊಂದಲಗಳು ಅವರಲ್ಲಿದೆ ಅದನ್ನು ಫಸ್ಟ್ ಅವರು ತೆಗೆದಾಕಬೇಕು. ಇದೊಂದು ತರಕಾರಿ ಅನ್ನೋದು ಅವ್ರ ಮನಸ್ಸಿಗೆ ಬರಬೇಕು, ಅಣಬೆ ಒಂದು ಶುದ್ಧ ಸಸ್ಯಾಹಾರಿ ಅನ್ನುವಂತಹ ತಿಳುವಳಿಕೆ ಅವ್ರಿಗೆ ಬರಬೇಕು. ಮತ್ತು ಇದು ಪ್ರಕೃತಿ ಕೊಟ್ಟಿರುವಂತಹ ಒಂದು ಅಮೂಲ್ಯವಾದಂತಹ ಒಂದು ಪರಿಪೂರ್ಣ ಆಹಾರ, ಕಂಪ್ಲೀಟ್ ಫುಡ್ ಅಂತ ಅಣಬೆಯನ್ನು ಕರಿತೀವಿ. ಮತ್ತು ಯಾವಾಗ ಜನರು ಅಟ್ಲೀಸ್ಟ್ ವಾರದಲ್ಲಿ 1-2 ದಿನ ಇದರ ಬಳಕೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾವಾಗ ಅಣಬೆ ಬಳಕೆ ಜಾಸ್ತಿ ಆಗುತ್ತೆ, ಬೆಳೆಯೋರು ಕೂಡ ಜಾಸ್ತಿ ಆಗ್ತಾರೆ. ಮತ್ತು ಇನ್ನೂ ಸಾಕಷ್ಟು ಜನ ರೈತರಾಗಲಿ, ಸಾರ್ವಜನಿಕರಾಗಲಿ ಅಥವಾ ಯುವಕರಾಗಲಿ ಅಥವಾ ಮಹಿಳೆಯರಾಗಲಿ ಅಣಬೆಯನ್ನು ಬೆಳೆಯೋದಕ್ಕೆ ಮುಂದೆ ಬರಬೇಕು. ತುಂಬ ಅಂದರೆ ತುಂಬ ಒಳ್ಳೆ ಭವಿಷ್ಯ ಇರುವಂತಹ ಒಂದು ಕೃಷಿ ಅಂತಂದರೆ ಅಣಬೆ ಕೃಷಿ ಅಂತ ಹೇಳ್ಬೋದು. ಅದೇ ಇದಕ್ಕೆ ನಿಮಗೆ ಈ ಒಂದು ಅಣಬೆ ಕೃಷಿಗೆ ಬೇಕಾಗಿರುವಂತಹ ಯಾವುದೇ ತಾಂತ್ರಿಕ ನೆರವಾಗಲಿ ಅಥವಾ ನಮ್ಮ ಇಲಾಖೆಯಲ್ಲಿ ಲಭ್ಯವಿರುವಂತಹ ಯಾವುದೇ ಆರ್ಥಿಕ ನೆರವಾಗಲಿ ಕೊಡೋದಕ್ಕೆ ನಮ್ಮ ಇಲಾಖೆ ಸಿದ್ಧ ಇದೆ ಅಂತೇಳಿ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯದು ವೇದಾವತಿಯವರೇ. ಪೋಷಕಾಂಶಗಳ ಆಗರ ಜೊತೆಗೆ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಅಣಬೆಯನ್ನು ನಾವು ಬಳಸಬೇಕು, ಅದರಿಂದ ಉತ್ತಮ ಆರೋಗ್ಯವನ್ನು ಪಡೆಯಬಹುದು. ಅದರ ಜೊತೆಗೆ ಇಲಾಖೆಯಿಂದನೂ ಸಹ ಇದಕ್ಕೆ ಸಾಕಷ್ಟು ನೆರವು ಇದೆ. ಮತ್ತೆ ಇದಕ್ಕೆ ಬೇಕಾಗಿರುವಂತಹ ಕೆಲವು ಮಾರ್ಗದರ್ಶನಗಳು ಮತ್ತೆ ತರಬೇತಿಯನ್ನ ನಿಮ್ಮ ಜೈವಿಕ ಕೇಂದ್ರದಲ್ಲಿ ಸಿಗುತ್ತೆ ಹೇಗೆ? ತರಬೇತಿಗಳೆಲ್ಲ ನಮ್ಮಲ್ಲಿ ಸಿಗುತ್ತೆ ಸರ್. ಇವಾಗ ಪ್ರತಿದಿನ ಬರಬಹುದು. ನಿಮಗೆ ಒಂದು ಅಣಬೆಯನ್ನ ನೀವು ಮನೆಯಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ನಿಮಗೆ ಬೇಸಿಕ್ ಏನು ಬೇಕು ಅಷ್ಟು ತರಬೇತಿಯನ್ನು ನಾವು ಕೊಡ್ತೀವಿ. ಇಲ್ಲ ನಿಮಗೆ ಸ್ವಲ್ಪ ದೊಡ್ಡ ಪ್ರಮಾಣಕ್ಕೆ ಹೋದಾಗ ನಿಮಗೆ ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಯ ಅವಶ್ಯಕತೆ ಇರುತ್ತೆ. ಆ ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿ ಅಂತಂದ್ರೆ ಒಂದು ವಾರದ ತರಬೇತಿ ಆಗಿರುತ್ತೆ. ಆ ಒಂದು ತರಬೇತಿಗೆ ನೀವು ಬರಬಹುದು. ಅಲ್ಲಿ ಏನು ಅಂತಂದ್ರೆ ಸ್ವಲ್ಪ ಶುಲ್ಕ ಇರುತ್ತೆ. ಸ್ವಲ್ಪ ಸಾಮಾನ್ಯ ವರ್ಗದವರಿಗೆ ನಾವು 2,500 ಅಂತ ಹೇಳಿ ಒಂದು ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಅದೇ ರೀತಿ ಸ್ವಲ್ಪ ಸಾಮಾಜಿಕವಾಗಿ ಅಥವಾ ಆರ್ಥಿಕವಾಗಿ ಹಿಂದುಳಿದಿರುವಂತಹ ವರ್ಗಗಳಿಗೆ 1,500 ರೂಪಾಯಿ ಅಂತ ಹೇಳಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಸ್ವಲ್ಪ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ 1,000 ರೂಪಾಯಿಯ ಒಂದು ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ನಿಮಗೆ ಇದರಲ್ಲಿ ಅಣಬೆ ಬೀಜೋತ್ಪಾದನೆ ಬಗ್ಗೆ ಹೇಳ್ಕೊಡ್ತೀವಿ, ಮತ್ತೆ ಅಣಬೆ ಬೆಳೆಯನ್ನು ಯಾವ ರೀತಿ ಬೆಳಿಬೇಕು ಪ್ರತಿಯೊಂದನ್ನು ಕೂಡ ಥಿಯರಿ ಕ್ಲಾಸಸ್ ಇರುತ್ತೆ, ಜೊತೆಗೆ ಪ್ರಾಕ್ಟಿಕಲ್ ಇರುತ್ತೆ. ನಾವು ಮಾಡಿ ತೋರಿಸ್ತೀವಿ, ನೀವು ಕೂಡ ಇನ್ವಾಲ್ವ್ ಆಗಿ ಮಾಡುವಂತದ್ದು ಇರುತ್ತೆ. ಈ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಂತಂದ್ರೆ ದೂರವಾಣಿ ಸಂಖ್ಯೆಗಳನ್ನ ಹೇಳ್ಬೋದಾ? ಎಲ್ಲಿ ಸಂಪರ್ಕ ಮಾಡಬೇಕು, ಯಾವ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕ ಮಾಡಬೇಕು? ಸರಿ, ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಜೈವಿಕ ಕೇಂದ್ರದ ದೂರವಾಣಿ ಸಂಖ್ಯೆ ಇದೆ, ಜೊತೆಗೆ ನನ್ನ ಒಂದು ದೂರವಾಣಿ ಸಂಖ್ಯೆಯನ್ನು ಕೂಡ ನಾನು ಕೊಡ್ತೀನಿ. ನಮ್ಮ ಜೈವಿಕ ಕೇಂದ್ರದ್ದು 0818224000 ಇದು ನಮ್ಮ ಕಚೇರಿಯ ಒಂದು ದೂರವಾಣಿ ಸಂಖ್ಯೆ. ಅದೇ ರೀತಿ ನನ್ನ ಒಂದು ದೂರವಾಣಿ ಸಂಖ್ಯೆ 9902854573. ಈ ಒಂದು ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿದ್ರೆ ಹೆಚ್ಚಿನ ಮಾಹಿತಿ ದೊರೆಯುತ್ತೆ, ಕೊಡ್ತೀವಿ. ರೈತ ಬಂಧುವರೇ, ದೂರವಾಣಿ ಸಂಖ್ಯೆಯನ್ನ ಮತ್ತೊಮ್ಮೆ ಗಮನಿಸಿ, 0818224004. ಇನ್ನೊಂದು ದೂರವಾಣಿ ಸಂಖ್ಯೆ 0818224022. ಇನ್ನು ವೇದಾವತಿ ಅವರಿಂದ ಏನಾದ್ರು ಮಾಹಿತಿ ಬೇಕು ಅನ್ನೋದಾದ್ರೆ ಅವರ ದೂರವಾಣಿ ಸಂಖ್ಯೆ 9902285453. ಒಳ್ಳೆಯದು ವೇದಾವತಿಯವರೇ, ಇದುವರೆಗೆ ಈ ಅಣಬೆಯಲ್ಲಿರುವಂತಹ ಪೋಷಕಾಂಶಗಳು ಮತ್ತು ಔಷಧೀಯ ಗುಣಗಳು ಮತ್ತೆ ಅದಕ್ಕೆ ನಿಮ್ಮ ಜೈವಿಕ ಕೇಂದ್ರದಿಂದ ಏನೇನು ಮಾರ್ಗದರ್ಶನ ನೀಡ್ತೀರಿ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಆಹಾರ ಅಣಬೆ ಈ ಕುರಿತು ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದ ಆರ್.ಎಸ್. ವೇದಾವತಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಒಂದು ಪರಿಸರ ಗೀತೆ. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತುಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತುಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು.